ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ ವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲಯದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕಾರ್ಯಕ್ರಮ. ಕೆಳಗರೆ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮಿಷನ್ ಇಂದ್ರಧನುಷ್ ಕುರಿತು ಡಾ ಬಿಜಿ ರಘುನಂದನ್ ಅವರೊಂದಿಗೆ ಸಂದರ್ಶನ, ಮಣ್ಣು ಪರೀಕ್ಷೆ ಕುರಿತು ಕೃಷಿ ಮಣ್ಣು ತಜ್ಞ ಡಾ ಎಚ್ ಆರ್ ಪ್ರಕಾಶ್ ಅವರೊಂದಿಗೆ ಮಾತುಕತೆ ಹಾಗೂ ಕೃಷಿ ಮಾಹಿತಿ ಮೂಡಿಬರಲಿದೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಮಿಷನ್ ಇಂದ್ರಧನುಷ್ ಕುರಿತು ಡಾ ಬಿಜಿ ರಘುನಂದನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆತ್ಮೀಯ ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಿಷನ್ ಇಂದ್ರಧನುಷ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯ ಹಿರಿಯ ಮಕ್ಕಳ ತಜ್ಞರಾದಂಥ ಡಾಕ್ಟರ್ ಬಿಜಿ ರಘುನಂದನ್ ಅವರು. ನಮಸ್ಕಾರ ಡಾಕ್ಟರ್ ರಘುನಂದನ್ ಅವರೇ. ನಮಸ್ಕಾರ. ಈಗ ಪ್ರಾರಂಭದಲ್ಲಿ ನಮ್ಮ ಕೇಳುಗರಿಗೆ ಈ ಮಿಷನ್ ಇಂದ್ರಧನುಷ್ ಅಂದ್ರೇನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ? ಇದು ಮಿಷನ್ ಇಂದ್ರಧನುಷ್ ಅನ್ನೋದು ಭಾರತ ಸರ್ಕಾರದ ಒಂದು ಯೋಜನೆ. ಇದು ಪ್ರಾರಂಭವಾಗಿ 4-5 ವರ್ಷ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇವಾಗ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಯಾವ ಮಕ್ಕಳಿಗೆ ಅಥವಾ ಗರ್ಭಿಣಿ ಹೆಂಗಸರಿಗೆ ಯಾವ ಮಕ್ಕಳಲ್ಲಿ ಇದು ಡ್ರಾಪ್ಡ್ ಔಟ್ ಅಥವಾ ಮಿಸ್ ಚಿಲ್ಡ್ರನ್ ಅಂತ ಯಾರಿರ್ತಾರೆ ಅಂಥವ್ರಿಗೆ, ಲಸಿಕೆಯಿಂದ ವಂಚಿತರಾಗಿರೋರಿಗೆ ನಾವು ಲಸಿಕೆಯನ್ನು ಕೊಡೋದಕ್ಕೋಸ್ಕರ ಮಾಡಿರುವಂಥ ಕಾರ್ಯಕ್ರಮ ಇದು. 0-2 ಇಯರ್ಸ್ ಮತ್ತು ಗರ್ಭಿಣಿ ಹೆಂಗಸರಿಗೆ ಇದರಲ್ಲಿ ಲಸಿಕೆಯನ್ನು ನೀಡಲಾಗ್ತಿದೆ. ಅಂದರೆ ಈ ಮಿಷನ್ ಇಂದ್ರಧನುಷ್ ಯೋಜನೆಯಡಿಯಲ್ಲಿ ಯಾವ್ಯಾವ ಲಸಿಕೆಗಳನ್ನು ಹಾಕಲಾಗುತ್ತೆ ಅಂತೀರಿ? ಒಬ್ಬರು ಹೆಣ್ಮಕ್ಳು ಗರ್ಭಿಣಿ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ನಾವು ಚುಚ್ಚುಮದ್ದನ್ನು ಕೊಡ್ತೀವಿ, DET ಅಂತ ವ್ಯಾಕ್ಸಿನೇಷನ್ ಕೊಡ್ತೀವಿ. ಅದು ಗರ್ಭಿಣಿ ಆಗಿದ ತಕ್ಷಣ ಅಂತ ಗೊತ್ತಾಗಿದ ತಕ್ಷಣ ಒಂದು ಕೊಡ್ತೀವಿ. ಅದಾದ ನಂತರ 4 ವೀಕ್ಸ್ ಗ್ಯಾಪ್ಸ್, 4 ವಾರದ ಅಂತರದಲ್ಲಿ ಅದರದ್ದು ಬೂಸ್ಟರ್ ಡೋಸ್ ಕೊಡ್ತೀವಿ. ಅಂದ್ರೆ DET ಏನಂದ್ರೆ DET ಅಂದ್ರೆ ಮುಂಚೆ ಬರೀ TT ಅಂತ ಕೊಡ್ತಾ ಇದ್ವಿ ಧನುರ್ವಾಹಿಗೆ. ಇವಾಗ ಈ ಡಿಫ್ತೀರಿಯಾ ಕೇಸ್ಗಳು ಜಾಸ್ತಿ ಆಯಿತು. ತಾವು ಕಂಡ ಹಾಗೆ ಒಂದು 4-5 ವರ್ಷದಿಂದ ಅಥವಾ ಒಂದು 7-8 ವರ್ಷದಿಂದ ಡಿಫ್ತೀರಿಯಾ ಕೇಸ್ಗಳು ಅಲ್ಲಿ ಇಲ್ಲಿ ಇಲ್ಲಿ ಒಂದಾಗ ಕಾಣಿಸ್ಕೊಂಡು ಬರ್ತಾ ಇದೆ. ಅದು ಮುಖ್ಯವಾಗಿ ಏನಾಗಿದೆ, ಇದರದ್ದು ಪ್ರೆಸೆಂಟೇಷನ್ ಏಜ್ ಗ್ರೂಪ್ ಬಂದು ಬರೀ ಚಿಕ್ಕ ಮಕ್ಕಳು ಬಿಟ್ಟು ಸ್ವಲ್ಪ ಅಡೋಲೆಸೆಂಟ್ ಏಜ್ಗಳಲ್ಲೂ ಕಾಣಿಸ್ಕೊಳ್ತಾ ಇದೆ. ಸೊ ಅದಕ್ಕೋಸ್ಕರ ಇವಾಗ TT ಅನ್ನೋದನ್ನು ತೆಗೆದುಬಿಟ್ಟು ಎಲ್ಲ ಕಡೆ ಬರೀ DET ಅನ್ನೋದನ್ನು ಕೊಡ್ತಾ ಇದ್ದೀವಿ, ಬೂಸ್ಟರ್ ಕೊಡೋ ಕಡೆ ಎಲ್ಲ. ಸೊ ಅದೊಂದು ಕೊಡ್ತಾ ಇದ್ದೀವಿ, ಇದು ಗರ್ಭಿಣಿ ಹೆಂಗಸರಲ್ಲಿ. ಅದೇ ರೀತಿ ಅವರೇನಾದರೂ ಮೊದಲು ಮತ್ತು ಎರಡನೇ ಮಗುನ ಅಂತರ ಏನಾದರೂ 3 ವರ್ಷಕ್ಕೆ ಮೇಲೆ ಆಗಿದ್ರೆ ಒಂದ್ ಸೆಕೆಂಡ್ ಫಸ್ಟ್ ಡೋಸ್ ಮತ್ತೆ ಬೂಸ್ಟರ್ ಡೋಸ್ ಅನ್ನ ಕೊಡಬೇಕಾಗುತ್ತೆ. ಅಂತರ 3 ವರ್ಷಕ್ಕಿಂತ ಕಡಿಮೆ ಇದ್ರೆ ಒಂದೇ ಒಂದು ಬೂಸ್ಟರ್ ಡೋಸ್ DET ಕೊಡಬೇಕಾಗುತ್ತೆ. ಇದು ಒಂದು ತಾಯಂದ್ರಿಗೆ. ನಂತರ ಬಂದು ಮಕ್ಕಳಲ್ಲಿ ಇದು 0-1 ಇಯರ್ ತನಕ ಏನೇನು ವ್ಯಾಕ್ಸಿನೇಷನ್ ಕೊಡ್ತೀವಿ ಅದನ್ನು 2 ವರ್ಷದೊಳಗಡೆ ನಾವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಆಗಿ 2 ವರ್ಷ ನಂತರ ಮಕ್ಕಳು ಬಂದ್ರೂ ಅವ್ರನ್ನ ನಾವು, ಇಲ್ಲಪ್ಪ ನಿನ್ಗೆ 2 ವರ್ಷ ಆಗಿಬಿಟ್ಟಿದೆ ನಾವು ಇದರಲ್ಲಿ ಕವರ್ ಮಾಡಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಅವ್ರಿಗೂ ಆ ಟೈಮಲ್ಲಿ ಏನೇನು ವ್ಯಾಕ್ಸಿನೇಷನ್ಗಳು ಕೊಡಬೇಕು ಅದನ್ನು ಕೊಡಬೇಕಾಗುತ್ತೆ. ಏನೇನು ವ್ಯಾಕ್ಸಿನೇಷನ್ ಅಂತ ಹೇಳಿದ್ರೆ, ಹುಟ್ಟಿದ ತಕ್ಷಣ ಮಕ್ಕಳಲ್ಲಿ ನಾವು BCG ವ್ಯಾಕ್ಸಿನೇಷನ್ ಕೊಡ್ತೀವಿ, ಅದೇ ರೀತಿಯ ಓರಲ್ ಪೋಲಿಯೋ ವ್ಯಾಕ್ಸಿನ್ ಕೊಡ್ತೀವಿ, ಮತ್ತೆ ಜಾಂಡಿಸ್ಗೋಸ್ಕರ ಲಿವರ್ ಕ್ಯಾನ್ಸರ್ ಬರಬಾರ್ದು ಅಂತ ಹೆಪಟೈಟಿಸ್ B ವ್ಯಾಕ್ಸಿನೇಷನ್ ಕೊಡ್ತೀವಿ, ಇದು ಹುಟ್ಟಿದ ತಕ್ಷಣ ಕೊಡೋಂಥ ವ್ಯಾಕ್ಸಿನೇಷನ್. ಅದೇ ರೀತಿ 6 ವಾರಗಳಲ್ಲಿ ಪೋಲಿಯೋ ಡ್ರಾಪ್ಸ್, ರೋಟೋವೈರಸ್ಗೆ ಡ್ರಾಪ್ಸ್, ಮತ್ತೆ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಚುಚ್ಚುಮದ್ದು ಮುಖಾಂತರ ಕೊಡೋಂಥದ್ದು. ಅದ್ರ ಜೊತೆಗೆ ಪೆಂಟಾವ್ಯಾಲೆಂಟ್ ಅಂತ ಕೊಡ್ತೀವಿ, 5 ಕಾಯಿಲೆಗಳನ್ನ ಸೇರಿಸ್ಕೊಂಡು DPT, ಹೆಪಟೈಟಿಸ್ B ಮತ್ತೆ HIB, ಹಿಮೋಫಿಲಿಸ್ ಇನ್ಫ್ಲುಯೆನ್ಸಾ ಬಿ ಅಂತ ಇದನ್ನು ಸೇರಿಸ್ಕೊಂಡು, ಅದೆಲ್ಲ 5 ಸೇರಿಸ್ಕೊಂಡು ಒಂದು ಕೊಡೋಂಥ ಪೆಂಟಾವ್ಯಾಲೆಂಟ್ ಕೊಡ್ತೀವಿ. ಅದ್ರ ಜೊತೆಗೆ ರೀಸೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿರೋಂಥ ನ್ಯೂಮೋಕಾಕಲ್ ವ್ಯಾಕ್ಸಿನೇಷನ್ PCV ಅಂತ ಅದನ್ನು ಕೊಡ್ತಾ ಇದ್ದೀವಿ, ಮತ್ತೆ ರೋಟೋವೈರಸ್ ಇದೆಲ್ಲ ಸೇರಿಸ್ಕೊಂಡು ಕೊಡ್ತೀವಿ 6 ವಾರ. ಅದೇ ರೀತಿ 10 ವಾರದಲ್ಲಿ ಇದ್ರ ಕೆಲವು ಬೂಸ್ಟರ್ಗಳನ್ನು ಕೊಡ್ತೀವಿ, ಪೋಲಿಯೋ ಡ್ರಾಪ್ಸ್ ಕೊಡ್ತೀವಿ, ಪೆಂಟಾವ್ಯಾಲೆಂಟ್ ಕೊಡ್ತೀವಿ, ಅದೇ ರೀತಿ ರೋಟೋವೈರಸ್ ಕೊಡ್ತೀವಿ. ಅದೇ ರೀತಿ 14 ವಾರದಲ್ಲಿ ನಾವು ಪೋಲಿಯೋ ಡ್ರಾಪ್ಸ್, ರೋಟೋವೈರಸ್ ಡ್ರಾಪ್ಸ್, ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಇಂಜೆಕ್ಷನ್ ಕೊಡ್ತೀವಿ, ಪೆಂಟಾವ್ಯಾಲೆಂಟ್ ಕೊಡ್ತೀವಿ, ಇದಿಷ್ಟು ಕೊಡ್ತೀವಿ. 9ನೇ ವಾರದಲ್ಲಿ MR ವ್ಯಾಕ್ಸಿನೇಷನ್, ಕೆಲವು ಕಡೆ ಜೆಇ ವ್ಯಾಕ್ಸಿನೇಷನ್ ಅಂತ ಇರಕ್ಕಂಥ ಕೆಲವು ಆಯ್ದ ಕೆಲವು ಜಿಲ್ಲೆಗಳಲ್ಲಿ ಜೆಇ ವ್ಯಾಕ್ಸಿನೇಷನ್ ಕೊಡ್ತೀವಿ. ಜೊತೆಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋಂತಹ ಪಿ ಸಿ ವಿ ನಿಮೋಕಕ್ಕಲ್ ವ್ಯಾಕ್ಸಿನ್ ನಿಮೋನಿಯಾದು ಅದನ್ನು ಕೊಡ್ತಾ ಇದ್ದೀವಿ. ಇದಿಷ್ಟರಲ್ಲಿ ಅದರ ಜೊತೆಗೆ ಒಂದೂವರೆ ವರ್ಷದಲ್ಲಿ ಎಂ ಆರ್ ವ್ಯಾಕ್ಸಿನೇಷನ್ ಬೂಸ್ಟರ್, ಡಿ ಪಿ ಟಿ ಬೂಸ್ಟರ್, ಜೆಇ ಬೂಸ್ಟರ್ ಅಂತ ಕಡೆ ಜೆಇ ಬೂಸ್ಟರ್ ಮತ್ತು ಅದರ ಜೊತೆಗೆ ವಿಟಮಿನ್ ಎ ಕೊಡ್ತೀವಿ. ನಾನು ಈ ಮೇಲೆ ಹೇಳಿರೋಂಥ ಎಲ್ಲ ವ್ಯಾಕ್ಸಿನ್ಗಳಲ್ಲಿ ಯಾವುದಾದ್ರೂ ಮಕ್ಕಳು ಮಿಸ್ಡ್ ಔಟ್ ಆಗಿರೋಂಥದ್ದು, ಡ್ರಾಪ್ಡ್ ಔಟ್ ಆಗಿರೋಂಥದ್ದು, ಲಸಿಕೆಯಿಂದ ವಂಚಿತರಾಗಿರುವಂಥ ಮಕ್ಕಳಲ್ಲಿ ಯಾವುದಾದ್ರೂ ಮಿಸ್ ಆಗಿದ್ರೆ ಅದನ್ನು ಎರಡು ವರ್ಷದೊಳಗಡೆ ಬರೋಂಥ ಮಕ್ಕಳನ್ನೆಲ್ಲ ಪೂರ್ವ ನಿಗದಿ ಮಾಡಿಕೊಂಡು ಅವ್ರನ್ನ ಯಾವ ವ್ಯಾಕ್ಸಿನೇಷನ್ ಸೆಂಟ್ರಲ್ಲಿ ಬರಬೇಕು, ಇಮ್ಯುನೈಸೇಷನ್ ಸೆಂಟ್ರಲ್ಲಿ ಬರಬೇಕು ಅಂತನ್ನು ನಮ್ಮ ಆರೋಗ್ಯ ಕಾರ್ಯಕರ್ತರುಗಳು ಅವ್ರನ್ನ ಐಡೆಂಟಿಫೈ ಮಾಡಿರ್ತಾರೆ, ಅಲ್ಲಿ ಕರ್ಕೊಂಬಂದು ವ್ಯಾಕ್ಸಿನೇಷನ್ ಮಾಡ್ತೀವಿ. ಅಂದರೆ ನಮ್ಮಲ್ಲಿ ಸಾಮಾನ್ಯ ಲಸಿಕಾ ಕಾರ್ಯಕ್ರಮ ಕೂಡ ಇದೆ, ಆದರೂ ಇದು ವಿಶೇಷವಾದ ಒಂದು ಅಭಿಯಾನ ಅಂತ ಹೇಳ್ಬೋದು. ಹೌದು, ಬಹಳ ಮುಖ್ಯವಾಗಿ ನಮ್ಮಲ್ಲಿ ನಾವು ರುಟೀನ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಏನ್ ಹೇಳ್ತೀವಿ ಅದು ಅದರ ಪಾಡಿಗೆ ನಡೀಲೇಬೇಕಾಗುತ್ತೆ, ಅದನ್ನ ನಾವು ಇಂಪಾರ್ಟೆನ್ಸ್ ಕೊಡಲೇಬೇಕಾಗುತ್ತೆ. ಇದು ಬರೀ ಈ ಮಿಷಿನ್ ಇಂದ್ರಧನುಷ್ ಇಂಟೆನ್ಸಿಫೈಡ್, ಇವಾಗ ನಾವು ಇಂಟೆನ್ಸಿಫೈಡ್ ಮಿಷಿನ್ ಇಂದ್ರಧನುಷ್ ಅಂತ ಹೇಳ್ತೀವಿ ವಿತ್ 4.0 ಅಂತ ತೀವ್ರತರವಾಗಿ ಇಂದ್ರಧನುಷ್ ಅಭಿಯಾನ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲಿ ಇದೇ ರೀತಿಯಲ್ಲಿ ನಾವು ಬರೇ ಯಾವ ಮಕ್ಕಳಲ್ಲಿ ಈ ಇಮ್ಯುನೈಸೇಷನ್ ಚುಚ್ಚುಮದ್ದು ಕಾರ್ಯಕ್ರಮ ಯಾರು ತಗೊಂಡಿಲ್ಲ ಅಂತವ್ರನ್ನ ಮಾತ್ರ ಕೊಡೋದಿಕ್ಕೆ ಮಾತ್ರ ಈ ಇಂದ್ರಧನುಷ್ ಪ್ರೋಗ್ರಾಮ್ ಇರೋದು. ಅಂದ್ರೆ ಒಂದು ಆಂದೋಲನದ ರೀತಿಯಲ್ಲಿ ಇದನ್ನ ಮಾಡಲಾಗುತ್ತೆ ಅಂತ ಹೇಳ್ಬೋದು. ಮಿಷಿನ್ ಮೋಡಲ್ಲಿ ಅಭಿಯಾನ ಆಂದೋಲನದಂತೆ ನಾವು ಯಾರು ಮಿಸ್ ಯಾರ್ಯಾರು ಮಿಸ್ ಆಗಿದ್ದಾರೆ ಅವ್ರನ್ನೆಲ್ಲ ಕಂಡುಹಿಡಿದು ಫಸ್ಟ್ ವ್ಯಾಕ್ಸಿನೇಷನ್ ಹಾಕೋದಕ್ಕೆ ಪ್ರಯಾರಿಟಿ ಕೊಟ್ಟು ಮಾಡ್ತಾ ಇದೀವಿ. ಮುಖ್ಯವಾಗಿ ತಾವು ಹಲವಾರು ಈ ಲಸಿಕೆಗಳ ಬಗ್ಗೆ ಹೇಳಿದ್ರಿ, ಈ ಲಸಿಕೆಗಳನ್ನ ಯಾವ್ಯಾವ ಕಾಯಿಲೆಗಳ ವಿರುದ್ಧವಾಗಿ ನೀಡಲಾಗುತ್ತೆ ಅಂತೀರಿ? ಈಗ ಎಂ ಆರ್ ಅಂತ ಹೇಳಿದ್ರೆ ತಾವು, ಹೌದು, ಎಂ ಆರ್ ಯಾವ್ದು ಕಾಯಿಲೆ? ಎಂ ಆರ್ ಅಂತ ಹೇಳಿದ್ರೆ ಇದರಲ್ಲಿ ಎರಡು ಕಾಯಿಲೆಗಳು ಬರುತ್ತೆ, ಎಂ ಅಂದ್ರೆ ಮೀಸಲ್ಸ್, ಆರ್ ಅಂದ್ರೆ ರುಬೆಲ್ಲ. ಮೀಸಲ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಒಂದು ಅಮ್ಮ ಅಂತ ಬರ್ತಾ ಇತ್ತು, ಚಿಕ್ಕ ಚಿಕ್ಕ ದಂತ ತರ ಬಂದ್ಬಿಟ್ಟು ಜ್ವರ ಜಾಸ್ತಿ ಆಗೋದು, ಕಣ್ಣು ಕೆಂಪಗಾಗೋದು, ಕೆಮ್ಮು ನೆಗಡೆ ಬರುವಂತದ್ದು, ಇದೆಲ್ಲ ಬಂದು ಅಮ್ಮ ಬರ್ತಾ ಇತ್ತು. ಈ ಮಕ್ಕಳಲ್ಲಿ ಏನಾಗ್ತಾ ಇತ್ತು, ನಾವು ವ್ಯಾಕ್ಸಿನೇಷನ್ ತಗೊಂಡಿರೋದ ಮಕ್ಕಳಲ್ಲಿ ಅಮ್ಮ ಬಂದು ಅವ್ರ ನೆಕ್ಸ್ಟ್ ಕೆಲವು ನಾವು ಮ್ಯೂಕಸ್ ಮೆಂಬ್ರೇನ್ ಬಾಯಿ ಒಳಗಡೆ ಹೊಡಿಯೋದು, ಕಣ್ಣೊಳಗಡೆ ಪ್ರಾಬ್ಲಮ್ ಆಗೋದು, ಬೇರೆ ಕಡೆ ಎಲ್ಲ ಬಾಯಲ್ಲಿ ತುಟಿಯಲ್ಲೆಲ್ಲ ಹೊಡೆದು ಇದೆಲ್ಲ ತೊಂದರೆಗಳಾಗ್ತಾ ಇತ್ತು. ಇದನ್ನು ತಡೆಗಟ್ಟೋದಕ್ಕೆ ನಾವು ಮೀಸಲ್ಸ್ ಕೊಡ್ತಾ ಇವಿ. ಅದ್ರ ಜೊತೆಗೆ ಮೀಸಲ್ಸ್ ವ್ಯಾಕ್ಸಿನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಈ ಮೀಸಲ್ಸ್ ಕಾಯಿಲೆ ಬಂದವರಲ್ಲಿ ಕೆಲವು ಸಲ ನಿಮೋನಿಯಾ ಬರಬಹುದು, ಅದೇ ರೀತಿ ಮೀಸಲ್ ಸೆನ್ಸಿಫಿಲಿಟಿಸ್ ಅಂತ ಮೆದುಳಿಗೆ ಇನ್ಫೆಕ್ಷನ್ ಆಗಬಹುದು, ಇದನ್ನು ತಡೆಗಟ್ಟೋದಕ್ಕೆ ಇಂಪಾರ್ಟೆಂಟ್ ಆಗಿ ಮೀಸಲ್ಸ್ ವ್ಯಾಕ್ಸಿನ್ ಕೊಡ್ತೀವಿ. ಅದೇ ರೀತಿ ರುಬೆಲ್ಲಾ ಅಂತ ಅದ್ರ ಜೊತೆಗೆ ಸೇರ್ಕೊಂಡು ಕೊಡ್ತೀವಿ. ರುಬೆಲ್ಲಾ ಅಂತ ಹೇಳಿದ್ರೆ ಗರ್ಭಿಣಿ ಹೆಂಗಸರಲ್ಲಿ ಕಾಯಿಲೆ ಬಂದ್ರೆ ರುಬೆಲ್ಲಾ ಸಿಂಡ್ರೋಮ್ ಅಂತ ಮಕ್ಕಳಲ್ಲಿ, ಹುಟ್ಟಂತ ಮಕ್ಕಳಲ್ಲಿ ಹಾರ್ಟ್ ಪ್ರಾಬ್ಲಮ್ ಆಗ್ಬಹುದು, ಮೆದುಳು ಪ್ರಾಬ್ಲಮ್ ಆಗ್ಬಹುದು, ಇಂಥ ಕಾಯಿಲೆಗಳನ್ನ ತಡೆಗಟ್ಟೋದಕ್ಕೆ ಈ ರುಬೆಲ್ಲಾ ವ್ಯಾಕ್ಸಿನೇಷನ್ ಕೊಡ್ತಾ ಇದೀವಿ. ಜೊತೆಗೆ ಬಿ ಸಿ ಜಿ ಲಸಿಕೆ ಅಂತ ಹೇಳಿರಿ. ಬಿ ಸಿ ಜಿ ನಾವು ಹುಟ್ಟಿದ ತಕ್ಷಣ ಕೊಡುವಂತ ಚುಚ್ಚುಮದ್ದು, ಇದನ್ನ ಹುಟ್ಟಿದ ತಕ್ಷಣ ಕೊಡ್ತೀವಿ, ಅಕಸ್ಮಾತ್ ಆಗಿ ಮಿಸ್ ಆದ್ರೆ ಒಂದು ವರ್ಷ ತನಕನೂ ಕೊಡಬಹುದು. ಇದು ಬಾಲಕ್ಷಯ ಅಂದ್ರೆ ಟ್ಯೂಬರ್ಕ್ಲೋಸಿಸ್, ಟಿ ಬಿ ಬರಬಾರದು ಅಂತ ಕೊಡೋದು. ತುಂಬಾ ಜನ ಕೇಳ್ತಾರೆ ನಾವು ಬಿ ಸಿ ಜಿ ತಗೊಂಡಿದೀವಿ ಆದ್ರೂ ನಮಗೆ ಟಿ ಬಿ ಬಂದಿದೆ ಅಂತ, ಇದನ್ನು ನಾವು ತಡೆಗಟ್ಟೋದು ಕೊಡೋದು ಬಾಲಕ್ಷಯ ಬರಬಾರದು ಅಂತ. ಅದ್ರ ಜೊತೆಗೆ ಇದ್ರದ್ದು ಕಾಂಪ್ಲಿಕೇಶನ್ಸ್ ಏನಿದೆ ಅದನ್ನು ತಡೆಗಟ್ಟೋದಕ್ಕೆ ಕೊಡ್ತೀವಿ. ಅದೇ ರೀತಿ ಬಾಯಿ ಮೂಲಕ ಹಾಕುವಂತ ಪೋಲಿಯೋ ಅಂತ ಹೇಳಿದ್ರೆ, ಈಗ ಸಾಧಾರಣವಾಗಿ ಪೋಲಿಯೋ ಲಸಿಕಾ ಅಭಿಯಾನ ಅಲ್ಲಿ ಹಾಕ್ಸಿದ್ರು ಕೂಡ ಇಲ್ಲಿ ಹಾಕ್ಸ್ಬೇಕಾ? ಪೋಲಿಯೋ ನಿರ್ಮೂಲನೆಗೊಂಡಿದೆ, ನಾವು ಪೋಲಿಯೋ ಫ್ರೀ ವರ್ಲ್ಡ್ ಅಂತ ನಮಗೆ 2014 ಸರ್ಟಿಫಿಕೇಟ್ ಬಂದಾಗಿದೆ. ಇವಾಗ ಏನಾಗ್ತಾ ಇದೆ, ಹೊಸದಾಗಿ ನಮ್ಮಲ್ಲಿ ಪೋಲಿಯೋ ಇಲ್ದಲೇ ಇದ್ರು ಇನ್ನ ಕೆಲವು ದಿನ ಇನ್ನ ಕೆಲವು ವರ್ಷ ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಂತ ಕೊಡ್ತಾ ಇರ್ತೀವಿ. ಏನ್ ಶೆಡ್ಯೂಲ್ ಇದೆ, ರುಟೀನ್ ಇಮ್ಯುನೈಸೇಷನ್ ಶೆಡ್ಯೂಲ್, ಅದ್ರ ಪ್ರಕಾರ ತಗೊಂಡ್ತಾ ಇರಬೇಕಾಗುತ್ತೆ. ಅದ್ರ ಜೊತೆಗೆ ಪಲ್ಸ್ ಪೋಲಿಯೋ ಟೈಮಲ್ಲಿ ಎಲ್ಲಾ ಮಕ್ಕಳನ್ನು ಒಂದೇ ಟೈಮಲ್ಲಿ ಕೊಡೋಂಥವಾಗ ಅದನ್ನು ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಹೊಸದಾಗಿ ಇವಾಗ ಅಂದ್ರೆ 2015 ನಾವು ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನೇಷನ್ ಅಂತ ಕೊಡ್ತಾ ಇದೀವಿ. ಅದು ಚುಚ್ಚುಮದ್ದು ಮುಖಾಂತರ ಕೊಡೋದು. ಇನ್ಮೇಲಿಂದ ಗ್ರಾಜುವಲ್ ಆಗಿ ಈ ಬಾಯಿನ ಮುಖಾಂತರ ಕೊಡೋಂಥ ಓರಲ್ ಪೋಲಿಯೋ ವ್ಯಾಕ್ಸಿನ್ ಕಡಿಮೆ ಮಾಡಿ ಅದನ್ನು ನಿಲ್ಲಿಸ್ಬಿಟ್ಟು ಕಂಟಿನ್ಯೂಸ್ ಆಗಿ ಇನ್ಆಕ್ಟಿವೇಟೆಡ್ ಚುಚ್ಚುಮದ್ದು ಮುಖಾಂತರ ಕೊಡುವಂತಹ ಐ ಪಿ ವಿ ಅನ್ನ ಕಂಟಿನ್ಯೂ ಮಾಡಲಾಗ್ತದೆ. ಇನ್ನು ಡಿ ಪಿ ಟಿ ಲಸಿಕೆಯನ್ನು ಯಾವ್ದು ಕೈ ಕೊಡಲಾಗುತ್ತೆ? 6 10 ಮತ್ತೆ 14 ವಾರದಲ್ಲಿ ನಾವು ಕೊಡುವಾಗ ಬರೀ ಡಿ ಪಿ ಟಿ ಕೊಡೋದಿಲ್ಲ, ಅದ್ರ ಜೊತೆಗೆ ಹೆಪಟೈಟಿಸ್ ಬಿ ಮತ್ತೆ ಹಿಪ್ ವ್ಯಾಕ್ಸಿನೇಷನ್ ಸೇರಿಸ್ಬಿಟ್ಟು ಕೊಡಲಾಗ್ತದೆ. ಡಿ ಅಂತ ಹೇಳಿದ್ರೆ ಡಿಫ್ತೀರಿಯಾ, ಪರ್ಟಿಸಸ್, ಟೆಟನಸ್ ಅಂದ್ರೆ ಗಂಟ್ಲು ಮಾರಿ, ಮತ್ತೆ ಅದರ ನಾಯಿಕೆಮ್ಮು ಮತ್ತೆ ಧನುರ್ವಾಯು, ಇದು ಬರಬಾರದು ಅಂತ ಕೊಡ್ತೀವಿ. ಇಷ್ಟೆಲ್ಲ ತಗೊಂಡ್ರು ಮಧ್ಯದಲ್ಲಿ ನಮಗೆ ಈ ಡಿಫ್ತೀರಿಯಾ, ಗಂಟ್ಲು ಮಾರಿ ಕಾಯಿಲೆ ಅನ್ನೋದು ಒಂದು 7-8 ವರ್ಷದಲ್ಲಿ ಈ ಬುಲ್ಸ್ ನೆಕ್ ಅಂತ ಬರೋದು, ಗಂಟ್ಲು ಒಳಗಡೆ ಅವ್ರಿಗೆ ಉಸಿರಾಟ ತೊಂದರೆ ಆಗಿ ಸ್ಟ್ರೈಡರ್ ಉಂಟಾಗಿ ತುಂಬಾ ಸೀರಿಯಸ್ ಆಗಿ ಮಕ್ಕಳು ಐಸಿಯುಲ್ ಅಡ್ಮಿಟ್ ಮಾಡಿ ಅಂತ ಕಾಯಿಲೆನೂ ತಿರ್ಗಾ ಬರ್ತಾ ಇದೆ. ಅವಾಗವಾಗ ಕೆಲವು ಡಿಫ್ತೀರಿಯಾ ಕೇಸಸ್ಗಳು ಬರ್ತಾ ಇದೆ, ಅದನ್ನು ಬರಬಾರ್ದು ಅಂತ ಡಿ ಪಿ ಟಿ ಕೊಡ್ತೀವಿ. ಅದ್ರ ಜೊತೆಗೆ ಹೆಪಟೈಟಿಸ್ ಬಿ ಅಂತ ನಾವು ಮುಂಚೆನೆ ಹೇಳಿದ್ದೆ, ಕಾಮಾಲೆ ಜೊತೆ ಕಾಮಾಲೆಗಿಂತ ಮಕ್ಕಳಲ್ಲಿ ಲಿವರ್ ಕ್ಯಾನ್ಸರ್ ಬರಬಾರ್ದು ಅಂತ ಕೊಡ್ತೀವಿ, ಅದನ್ನು ಬ್ಲಡ್ ಮುಖಾಂತರ ಹರಡುವಂತಹ ಹೆಪಾಟಿಸ್ ಬಿ ಅದಕ್ಕೆ ಬರಬಾರ್ದು ಅಂತ ಕೊಡ್ತೀವಿ, ಮತ್ತೆ ಹಿಮೋಫಿಲಿಸ್ ಇನ್ಫ್ಲೂಯೆನ್ಸಾ ಬ್ರೈನ್ ಫೀವರ್ ಬರಬಾರ್ದು ಅಂತ ಅದನ್ನು ಕೊಡ್ತೀವಿ. ಮತ್ತೆ ರೋಟಾ ವೈರಸ್ ವಿರುದ್ಧ ಲಸಿಕೆಯನ್ನು ಕೊಡ್ತೀವಿ ಅಂತ ಹೇಳಿದ್ರಿ, ಇದು ಮುಂಚೆ ಇರಲಿಲ್ಲ. ಇದು ಆಲ್ಮೋಸ್ಟ್ ಒಂದು 4-5 ವರ್ಷದಿಂದ ರೋಟಾ ವೈರಸ್ ನಮ್ಮಲ್ಲಿ ಸರ್ಕಾರದಲ್ಲಿ ಅಡ್ವರ್ಟೈಸ್ಗಳಾಗಿದೆ. ಮಕ್ಕಳಲ್ಲಿ ಹೆಚ್ಚಾಗಿ 0-8 ಮಂತ್ಸ್ ತನಕ, 6-8 ಮಂತ್ಸ್ ತನಕ ಈ ವಾಂತಿ ಭೇದಿ ಪ್ರಕರಣಗಳು ಬರುತ್ತೆ. ವಾಂತಿ ಭೇದಿ ಪ್ರಕರಣಗಳು ಹೆಚ್ಚಾಗಿ ರೋಟಾ ವೈರಸ್ ಇಂದ ಬಂದ್ರೆ ಮಕ್ಕಳಲ್ಲಿ ತುಂಬಾ ತೀವ್ರಗತಿಯಾಗಿ ತುಂಬಾ ಸೀರಿಯಸ್ ಆಗಿ ಮಕ್ಕಳು ಹಾಸ್ಪಿಟಲ್ ಅಡ್ಮಿಟ್ ಮಾಡಬೇಕಾಗುತ್ತೆ. ಅವ್ರು ಡಿಹೈಡ್ರೇಷನ್ ಆಗುವಂಥದ್ದು, ಅದೇ ರೀತಿ ಅವರಲ್ಲಿ ಈವನ್ ಡೆತ್ ಕೂಡ ಸಂಭವಿಸುವಂತ ಚಾನ್ಸಸ್ ಇರುತ್ತೆ. ಅದನ್ನು ತಡೆಗಟ್ಟೋದಕ್ಕೆ ರೋಟಾ ವೈರಸ್ ಅಂತ ಕೊಡ್ತೀವಿ. ಇದು ಬಾಯಿ ಮುಖಾಂತರ ಕೊಡ್ತಿದ್ವಿ, ಅದನ್ನು 6, 10 ಮತ್ತು 14ನೇ ವಾರದಲ್ಲಿ ಎಲ್ಲ ಮಕ್ಕಳಲ್ಲೂ ಕೊಡಲಾಗ್ತಿದೆ. ಅಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾಣ್ಣುಡಿಯನ್ನ ಕೇಳ್ತಾ ಇದ್ವಿ. ನಮ್ಮ ಆರೋಗ್ಯವಂತ ಮಕ್ಕಳೇ ಮುಂದಿನ ಪ್ರಜೆಗಳಾಗಿ ದೇಶವನ್ನ ಕಟ್ಟೋದಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಮಿಷನ್ ಇಂದ್ರಧನುಷ್ ಯೋಜನೆ ನಡೀತಾ ಇರೋಂಥದ್ದು. ತಾವು ಇದುವರೆಗೂ ನಮ್ಮ ಕೇಳುಗರಿಗೆ ಇದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ಡಾಕ್ಟರ್ ರಘುನಂದನ್ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು. ಮಿಷನ್ ಇಂದ್ರಧನುಷ್ ಕುರಿತು ಡಾಕ್ಟರ್ ಬಿಜಿ ರಘುನಂದನ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011ರಿಂದ ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರವಿರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSAI ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಕೃಷಿರಂಗ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಇನ್ನೀಗ ಮಣ್ಣು ಪರೀಕ್ಷೆ, ಈ ಕುರಿತು ಕೃಷಿ ಮಣ್ಣು ತಜ್ಞ ಡಾ HR ಪ್ರಕಾಶ್ ಅವರೊಂದಿಗೆ ಮಾತುಕತೆ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಮಾದರಿಯನ್ನು ತೆಗೆಯುವಂಥ ಕ್ರಮ ಮತ್ತು ಮಣ್ಣಿನ ಪರೀಕ್ಷೆ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಈ ಕುರಿತು ಕೃಷಿ ಇಲಾಖೆಯ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ಮಣ್ಣಿನ ತಜ್ಞರಾದ ಡಾಕ್ಟರ್ HR ಪ್ರಕಾಶ್ ಅವರು ತಿಳಿಸಿಕೊಡಲಿದ್ದಾರೆ. ಬನ್ನಿ ಕೇಳೋಣ. ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಅವರೇ. ನಮಸ್ಕಾರ. ಈಗ ಮುಖ್ಯವಾಗಿ ನಾವು ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಮಾದರಿ ಸಂಗ್ರಹಣೆಯನ್ನು ಮಾಡಬೇಕಾಗತ್ತೆ. ಈ ಮಾದರಿಯನ್ನು ಯಾವ ಕಾಲದಲ್ಲಿ ಸಂಗ್ರಹಣೆ ಮಾಡಬೇಕು ಅಂತೀರಿ? ಈ ಮಾದರಿ ಸಂಗ್ರಹಣೆ ಯಾವಾಗಲೂ ಯಾವಾಗ ಮಾಡ್ತಾರೆ ಅಂದರೆ, ನಾವು ಬೆಳೆ ಕಟಾವಾದ ನಂತರ. ಈ ಕುಸ್ಕಿ ಬೆಳೆಗಳಲ್ಲಿ ನಮ್ಮ ಕಡೆ ರಾಗಿ ಕುಯಿಲಾಗಬೇಕು, ಕಡಲೆಕಾಯಿ ತೆಗಿಬೇಕು, ಅಥವಾ ಮುಸ್ಕಿನ ಜೋಳ ಕಟಾವಾದ ನಂತರ ನಾವು ಮಾಡಬೇಕು. ಅದೇ ಹಿಂಗಾರಿ ಪ್ರದೇಶದಲ್ಲಿ ಜೋಳ ಕಟಾವಾದ್ಮೇಲೆ, ಸೂರ್ಯಕಾಂತಿ ಕಟಾವಾದ್ಮೇಲೆ ಅಥವಾ ಕುಸುಬೆ ಇವೆಲ್ಲ ಕಟಾವಾದ್ಮೇಲೆ ಮಾಡ್ಬೋದು. ನೀರಾವರಿ ಬೆಳೆಯಲ್ಲಿ ಮಾತ್ರ ಪ್ರತಿ ಬೆಳೆ ಕಟಾವಾದ ನಂತರ ಮಾಡಬೇಕು. ಇನ್ನು ಮುಖ್ಯವಾಗಿ ಈ ಮಣ್ಣು ಮಾದರಿಗಳನ್ನು ಸಂಗ್ರಹಣೆ ಮಾಡುವಾಗ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಬೇಕಾಗತ್ತೆ? ಈಗ ಮಣ್ಣು ಮಾದರಿ ಸಂಗ್ರಹಣೆ ತುಂಬಾ ಮುಖ್ಯ ಅಂತ ಹೇಳಿದೆ ನಿಮಗೆ ಮೊದಲೇ. ಇದರಲ್ಲಿ ನೋಡಿ, ಈಗ ರೈತರು ತಿಪ್ಪೆ ಗೊಬ್ಬರ ಹಾಕ್ಬಿಟ್ಟಿರ್ತಾರೆ, ರಸಗೊಬ್ಬರ ಹಾಕ್ಬಿಟ್ಟಿರ್ತಾರೆ, ಮಣ್ಣು ಮಾದರಿ ತೆಗಿಬಾರ್ದು ಅವಾಗ. ಈಗ ಅಕಸ್ಮಾತ್ ರೈತರು ಹಾಕ್ಬಿಟ್ಟಿದ್ರು, ಏನ್ ಮಾಡ್ಬೇಕು ಅವಾಗ? 3 ತಿಂಗಳಾದ್ಮೇಲೆ ಮಾದರಿ ತೆಗಿಬೇಕಾಗುತ್ತೆ. ಈಗ ಮಣ್ಣು ಮಾದರಿ ತೆಗಿಬೇಕಾದ್ರೆ ಏನು ಮುನ್ನೆಚ್ಚರಿಕೆ ಕ್ರಮಗಳಂದ್ರೆ, ಮುಖ್ಯವಾಗಿ ತಿಪ್ಪೆ ಗುಂಡಿ ಹತ್ರ ತೆಗಿಬಾರ್ದು, ಮರದ ಕೆಳಗಡೆ ತೆಗಿಬಾರ್ದು, ನೀರಾವರಿ ಕಾಲುವೆಗಳೇ ಪಕ್ಕದಲ್ಲಿ ತೆಗಿಬಾರ್ದು, ಮನೆ ಪಕ್ಕದಲ್ಲಿ ತೆಗಿಬಾರ್ದು, ಬೇಲಿ ಪಕ್ಕದಲ್ಲಿ ತೆಗಿಬಾರ್ದು. ಇಷ್ಟು ಪ್ರದೇಶ ಬಿಟ್ಟು ನೀವು ಮಂಡಿ ಮಾದರಿಗಳನ್ನ ಈ ಜಮೀನಲ್ಲಿ ಎಲ್ಲ ಕಡೆ ಸುತ್ತಾಡಿ ತೆಗಿಬೇಕಾಗುತ್ತೆ. ಈಗ ರೈತರು ಏನ್ ಮಾಡ್ಬೇಕು ಅಂದ್ರೆ, ಕೆಂಪು ಮಣ್ಣಿಗೆ ಬೇರೆ ಮಾದರಿ ತೆಗಿಬೇಕು, ಕಪ್ಪು ಮಣ್ಣಿಗೆ ಬೇರೆ ಮಾದರಿ ತೆಗಿಬೇಕು, ಆಮೇಲೆ ಕುಸ್ಕಿ ಭೂಮಿಗೆ ಬೇರೆ ಮಾದರಿ, ನೀರಾವರಿಗೆ ಬೇರೆ ಮಾದರಿ, ಹಳ್ಳದ ಜಮೀನ್ಗೆ ಬೇರೆ ಮಾದರಿ, ದಿಣ್ಣೆ ಜಮೀನ್ಗೆ ಬೇರೆ ಮಾದರಿ, ಅದೇ ತರ ಬೇರೆ ಬೇರೆ ಮಾದರಿಗಳನ್ನ ತೆಗಿಬೇಕು. ಈಗ ಅಡಿಕೆ ತೋಟಕ್ಕೆ ಬೇರೆ ಮಾದರಿ ತೆಗಿಬೇಕಾಯ್ತೆ, ಭತ್ತ ಗದ್ದೆಗೆ ಬೇರೆ ಮಾದರಿ, ರಾಗಿ ಬೆಳೆಗೆ ಬೇರೆ ಮಾದರಿ, ಹೀಗೆ ಬೇರೆ ಬೇರೆ ತರ ಮಾದರಿಗಳನ್ನ ಸಂಗ್ರಹಣೆ ಮಾಡಬೇಕಾಗುತ್ತೆ. ಇದು ಇನ್ನ ಈ ಮಣ್ಣು ಮಾದರಿಗಳನ್ನ ನಾವು ಎಷ್ಟು ಆಳದಿಂದ ತೆಗಿಬೇಕಾಗತ್ತೆ? ಇದು ತುಂಬಾ ಮುಖ್ಯ ನೋಡ್ರಿ. ಇದು ಈಗ ನಾವು ಕಡಿಮೆ ಬೇರ್ ಬಿಡ್ತಾವಲ್ಲ, ರಾಗಿ ಕಡಲೆಕಾಯಿ ಇಂಥವೆಲ್ಲ, ಇಂಥವಕ್ಕೆಲ್ಲ ನೀವು 6 ಅಂಗುಲ ಆಳದಿಂದ ತೆಗಿಬೇಕಾಗ್ತದೆ. ಅರ್ಧ ಅಡಿ ಸಾಕೋದಕ್ಕೆ. ಅದೇ ಆಳವಾಗಿ ಬೇರ್ ಬಿಡುವಂಥದ್ದು ದ್ರಾಕ್ಷಿ, ರೇಷ್ಮೆ, ತೆಂಗು, ಬಾಳೆ, ಮಾವು ಇಂಥವೆಲ್ಲ ಬೆಳೆಗಳಿಗೆ ನೀವು 12 ಅಂಗುಲದಿಂದ ತೆಗೆದ್ರೆ ಸಾಕಾಗುತ್ತೆ. ತುಂಬಾ ಆಳದಿಂದ ತೆಗೆದೇನು ಬೇಕಿಲ್ಲ, ಯಾಕೆಂದ್ರೆ ಮುಖ್ಯವಾಗಿ ನಮಗೆ ಈ ಫಲವತ್ತತೆ ನಿರ್ಧರಿಸೋದೇ ಈ 12 ಅಂಗುಲ. ಒಂದಡಿ ಅಷ್ಟೇನೆ, ಅಷ್ಟಲ್ಲೇ ತೆಗಿಬೇಕು. ಈಗ ಮುಖ್ಯವಾಗಿ ಈ ಮಣ್ಣು ಮಾದರಿಗಳನ್ನ ಎಷ್ಟು ಪ್ರದೇಶಕ್ಕೆ ಒಂದರಂತೆ ನಾವು ತೆಗಿಬೇಕಾಗತ್ತೆ? ಈಗ ನಮ್ಮ ರಾಜ್ಯದಲ್ಲಿ ನೀವು ನೋಡಬೇಕು ಅಂತಂದ್ರೆ, ಸುಮಾರು 56 ಲಕ್ಷನ ಸಣ್ಣ ಅತಿ ಸಣ್ಣ ರೈತರವ್ರೆ, ಏನು 1 ಎಕರೆಯಿಂದ 3 ಎಕರೆ ಇರೋದಂತವ್ರೆ ಜಾಸ್ತಿ. ಈಗ 1 ಎಕರೆಯಿಂದ 3 ಎಕರೆ ಒಳಗಡೆ ಒಂದ್ ಮಾದರಿ ತೆಗೆದ್ರೆ ಸಾಕು, 3 ಎಕರೆಗಿಂತ ಜಾಸ್ತಿ ಇತ್ತು ನೀವು ದೊಡ್ಡ ಇಡುವುದಾರ ಇದ್ರೆ ಅವ್ರೇನಂದ್ರೆ ಪ್ರತಿ 3 ಎಕರೆಗೆ ಒಂದು ಮಣ್ಣು ಮಾದರಿ ತೆಗೆದ್ರೆ ಸಾಕಾಗುತ್ತೆ. ಇನ್ನ ಮಣ್ಣು ಪರೀಕ್ಷೆಯನ್ನ ಎಷ್ಟು ವರ್ಷಕ್ಕೊಂದ್ಸರಿ ಮಾಡಿಸ್ಕೋಬೇಕಾಗತ್ತೆ? ಇದು ಕುಸ್ಕಿ ಜಮೀನ್ಗಾದ್ರೆ ನೀವು 3 ವರ್ಷಕ್ಕೊಂದ್ಸರಿ ಆದ್ರೆ ಸಾಕು. ನೀರಾವರಿ ಬೆಳೆಯಲ್ಲಿ ಮಾತ್ರ ಪ್ರತಿ ಬೆಳೆ ಕಟಾವಾದ ನಂತರ ಮಾಡಬೇಕು, ಯಾಕೆಂದ್ರೆ ಫಲವತ್ತತೆ ಚೇಂಜ್ ಆಗ್ತಾ ಇರ್ತದೆ, ಜಾಸ್ತಿ ಬದಲಾವಣೆ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ನೀವು ಅಲ್ಲಿ ಪ್ರತಿ ವರ್ಷನು ಪ್ರತಿ ಬೆಳೆ ಕಟಾವಾದ ನಂತರ ಮಾಡಬೇಕು. ಇನ್ನ ಈ ಪ್ರಾತಿನಿಧಿಕ ಮಣ್ಣಿನ ಮಾದರಿಯನ್ನ ಸಂಗ್ರಹಣೆ ಮಾಡೋದಕ್ಕೆ ಎಷ್ಟು ಉಪಮಣ್ಣಿನ ಮಾದರಿಗಳನ್ನ ಸಂಗ್ರಹಿಸಬೇಕಾಗತ್ತೆ? ಏಕೆ ಈ ರೀತಿಯಾಗಿ ನಾವು ಉಪಮಾದರಿಗಳನ್ನ ಸಂಗ್ರಹಿಸಿ ಈ ಪ್ರಾತಿನಿಧಿಕ ಮಾದರಿ ತೆಗಿಬೇಕಾಗತ್ತೆ? ಇದು ತುಂಬಾ ಮುಖ್ಯ. ಇದು ಯಾಕೆಂದ್ರೆ ನಾವು ಮಣ್ಣು ವಿಶ್ಲೇಷಣೆಗೆ ಏನ್ ಮಾಡ್ತೀವಿ ಅಂದ್ರೆ 1 ಗ್ರಾಮಿಂದ 10 ಗ್ರಾಮ್ ಅಷ್ಟು ಮಣ್ಣು ಮಾದರಿ ತಗತೀವಿ ಅಷ್ಟೇನೆ. 1 ಗ್ರಾಮಿಂದ 10 ಗ್ರಾಮ್ ಇರೋ ಮಣ್ಣು ಮಾದರಿ ಇಡೀ ಜಮೀನ ಪ್ರತಿನಿಧಿಸಬೇಕು. ಅದಕ್ಕೋಸ್ಕರ ಇದು ಪ್ರಾತಿನಿಧಿಕ ಮಾದರಿ ತೆಗೆಯೋದು ತುಂಬಾ ಮುಖ್ಯ. ಒಂದು ಜಮೀನಲ್ಲಿ ನೀವು ಕನಿಷ್ಠ 10-15 ಉಪ ಮಣ್ಣು ಮಾದರಿಗಳನ್ನ ನೀವು ತೆಗೆದ ಒಳ್ಳೆ ಈ ಪ್ರಾತಿನಿಧಿಕ ಮಾದರಿನ ತೆಗಿಬೇಕಾಗುತ್ತೆ. ಈಗ ಮುಖ್ಯವಾಗಿ ಈ ಒಂದು ಪ್ರಾತಿನಿಧಿಕ ಮಣ್ಣು ಮಾದರಿಯನ್ನು ತೆಗೆಯೋದಕ್ಕೆ ಎಷ್ಟು ಉಪಮಣ್ಣು ಮಾದರಿಗಳನ್ನ ಸಂಗ್ರಹಿಸಬೇಕು ಅಂತೀರಿ? ಈಗಾಗಲೇ ಹೇಳ್ದಂಗೆ ನಾನು 10-15 ಕನಿಷ್ಠ ಉಪಮಣ್ಣು ಮಾದರಿಗಳನ್ನ ತೆಗಿಬೇಕಾಗುತ್ತೆ. ಅದು ಅಂದ್ರೆ ಈ ಉಪಮಣ್ಣು ಮಾದರಿಗಳನ್ನ ತೆಗೆಯೋದು ಹೇಗೆ ಅಂತೀರಿ? ಇದರಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಒಂದು ಉಪಮಣ್ಣು ಮಾದರಿ ತೆಗಿಬೇಕು ಅಂದ್ರೆ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಭೂಮಿ ಮೇಲೆ ಕಸ ಕಡ್ಡಿ ಕಳೆ ಇದ್ರೆ ತೆಗೆದಾಕ್ಬೇಕು, ಕಲ್ಲುಗಳು ಇದ್ರೆ ತೆಗೆದಾಕ್ಬೇಕು. ಆಮೇಲೆ ಈ ಕವೆ ಆಕಾರದಲ್ಲಿ ಅಥವಾ ವಿ ಅಂತ ಇಂಗ್ಲಿಷ್ ವಿ ಅಂತ ಹೇಳ್ತೀವಿ, ಆ ಆಕಾರದಲ್ಲಿ ಗುಂಡಿ ತೊಡಬೇಕಾಗುತ್ತೆ. ಈ ಕಡಿಮೆ ಬೇರ್ ಬಿಡ್ತಾವಲ್ಲ ರಾಗಿ ಅಂತ ಹೇಳ್ದಲ್ಲ, ರಾಗಿ ಕಡಲೆಕಾಯಿ ಅಂತವಕ್ಕೆಲ್ಲ ಆ ರಂಗದ ಆಳದವರೆಗೂ ಕವೆ ಆಕಾರದಲ್ಲಿ ತೆಗಿಬೇಕು. ಅದೇ ತುಂಬಾ ಆಳವಾಗಿ ಬೇರ್ ಬಿಡೋ ಬೆಳೆಗಳಿಗೆ 12 ಅಂಗ್ಲ 1 ಅಡಿ ಆಳದವರೆಗೂ ಗುಂಡಿ ತೊಡಬೇಕು. ತೊಡ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ, ಒಂದು ಕುರ್ಪೆ ತಗೊಂಡು ಮೇಲಿಂದ ಭೂಮಿ ಮೇಲಿಂದ 6 ಅಂಗ್ಲ ಅಥವಾ 12 ಅಂಗ್ಲದ ಆಳದವರೆಗೂ ಒಂದೇ ಒಂದು ಅಂಗ್ಲ ದಂಪ ಮಣ್ಣು ತಗೊಂಡು ಒಂದು ಉಪಮಾದರಿ ತಗೊಬೇಕಾಯ್ತದ ನೀವು. ಇನ್ನ ಈಗ 10-15 ನಾವು ಉಪಮಣ್ಣು ಮಾದರಿಗಳನ್ನ ತೆಗಿತೀವಲ್ಲ, ಈ ತೆಗೆದ ನಂತರ ಹೇಗೆ ಈ ಪ್ರಾತಿನಿಧಿಕ ಮಾದರಿಯನ್ನು ನಾವು ತೆಗಿಬೇಕಾಗತ್ತೆ? ಈಗ 10-15 ಮಣ್ಣು ಮಾದರಿಗಳನ್ನ ನೀವೇನ್ ಮಾಡ್ಬೇಕು ಅಂದ್ರೆ, ಭೂಮಿಲೆಲ್ಲ ಅಡ್ಡಾಡಿ ಅಲ್ಲಲ್ಲಿ ತೆಗಿಬೇಕಾಗುತ್ತೆ. ಮೊದಲೇ ನಾವು ಹೇಳಿದಾಗ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಬೇಕು ನೀವು, ಅಂದ್ರೆ ಮರದಕಾಡ ತೆಗಿಯೋದು, ಆಮೇಲೆ ತಿಪ್ಪೆಗುಂಡಿ ತೆಗಿಬಾರ್ದು ಅಂತ ಅವೆಲ್ಲ ಹೇಳಿದ್ನಲ್ಲ, ಬದುಗಳು ಪಕ್ಕ ತೆಗಿಬಾರ್ದು, ಅದು ಅದು ಮಾಡ್ಕೊಬೇಕು. ಆಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಮಣ್ಣು ಮಾದರಿಗಳನ್ನೆಲ್ಲ ಎಲ್ಲ ಸಂಗ್ರಹ ಮಾಡಿದ್ದು ಒಂದು ಬಾಂಡ್ಲಿಗೋ ಅಥವಾ ಬಕೆಟ್ಗೆ ಹಾಕೋಬೇಕು. ಒಂದ್ ಕಡೆ ಎಲ್ಲರ ಪೇಪರ್ ಮೇಲೆ ಹರಡ್ಕೊಬೇಕು, ಹರಡ್ಕೊಂಡು ಈ ಹೆಂಟೆಗಳಿದ್ರೆ ಪುಡಿ ಮಾಡ್ಕೊಬೇಕು. ಕಸ ಕಲ್ಲು ಆಮೇಲೆ ಬೇರು ಆಮೇಲೆ ಇಜ್ಜಲು ಗಾಜು ಕಬ್ಬಿಣ ಇಂಥ ಪ್ಲಾಸ್ಟಿಕ್ ಇಂಥ ವಸ್ತುಗಳಿದ್ರೆ ಅದನ್ನ ತೆಗೆದು ಆಚೆ ಬಿಸಾಕ್ಬೇಕು. ಆಮೇಲೆ ವೃತ್ತಾಕಾರವಾಗಿ ಮಾಡ್ಕೊಬೇಕು, ಒಂದ್ ಅಡ್ಗೇರಿ ಹಾಕ್ಬೇಕು, ಒಂದ್ ಮೇಲಿಂದ ಒಂದ್ ಗೇರಿ ಹಾಕ್ಬೇಕು, 4 ಭಾಗ ಆಯ್ತದೆ. ಎರಡ್ ಭಾಗನ ತೆಗೆದು ಬಿಸಾಕ್ಬಿಡ್ಬೇಕು, ತಿರ್ಗಾ 2 ಭಾಗ ತಿರ್ಗಾ ಮಿಶ್ರ ಮಾಡ್ಬೇಕು, ಮಿಶ್ರ ಮಾಡಿ ತಿರ್ಗಾ ಅದೇ ತರ ಮಾಡ್ಕೊಬೇಕು. ಮಾಡ್ಕೊಂಡು ಕೊನೆಗೆ 1/2 ಕೆಜಿ ಮಣ್ಣು ಸಾಕು. 1/2 ಕೆಜಿ ಮಣ್ಣು ಸಿಗೋವರೆಗೂ ಮಾಡ್ತಾ ಇರ್ಬೇಕದ್ನ. ಮುಖ್ಯವಾಗಿ ಇದರಲ್ಲಿ ಏನಂದ್ರೆ, ಅಕಸ್ಮಾತ್ ಆಗಿ ಮಣ್ಣು ತೇವಾಂಶದಿಂದ ಕೂಡಿದ್ರೆ ನೆರಳನ್ನು ಒಣಗಾಕಬೇಕು, ಬಿಸಿಲಲ್ಲಿ ಒಣಗಿಸಬಾರ್ದು, ಅದು ಮುಖ್ಯವಾದ ಅಂಶ ಅದು. ಆಮೇಲೆ ನೀವು ಮುಖ್ಯವಾಗಿ ಈ ಮಣ್ಣು ಮಾದರಿ ಸಂಗ್ರಹಣೆ ಮಾಡಿದ ತಕ್ಷಣನೇ ರೈತನ ಹೆಸರು, ವಿಳಾಸ, ಹಿಂದೆ ಹಾಕಿದ ಬೆಳೆ ಏನು, ಮುಂದೆ ಏನೇ ಬೆಳೆ ಹಾಕ್ತಾನೆ, ಏನೇನ್ ತಿಪ್ಪೆ ಗೊಬ್ಬರ ಕೊಟ್ಟಿದ್ದ, ಅವೆಲ್ಲ ವಿಚಾರ ತಿಳಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ. ರಸಗೊಬ್ಬರಗಳೇನು ಕೊಟ್ಟಿದ್ರು ಕೊಟ್ಟಿದ್ದ ಅಂತ ಹೇಳಿದ್ರೆ ತುಂಬಾ ಒಳ್ಳೇದು, ಯಾಕೆಂದ್ರೆ ಮುಂದೆ ನಾವು ನಿಮ್ಗೆ ಶಿಫಾರಸು ಮಾಡ್ಬೇಕಾದ್ರೆ ಅನುಕೂಲ ಆಗುತ್ತೆ. ಇನ್ನ ಈ ಮಣ್ಣು ಮಾದರಿಗಳನ್ನ ಪರೀಕ್ಷೆಗೆ ಎಲ್ಲಿ ಕಳಿಸ್ಕೊಡ್ಬೇಕಾಗತ್ತೆ ಅಂತೀರಾ? ಪ್ರತಿ ಜಿಲ್ಲೆಯಲ್ಲಿ ನಾವು ಒಂದೊಂದು ಮಣ್ಣು ಆರೋಗ್ಯ ಕೇಂದ್ರ ಇದೆ ಕೃಷಿ ಇಲಾಖೆಯಲ್ಲಿ. ಈ ಮಣ್ಣು ಆರೋಗ್ಯ ಕೇಂದ್ರಕ್ಕೆ ನೀವು ನೇರವಾಗಿ ತಲುಪಿಸಬಹುದು, ರೈತರೇ ಹೋಗಿ ತಲುಪಿಸಬಹುದು. ನಿಮ್ ಕೈಲಿ ಆಗ್ಲಿಲ್ಲ ಅನ್ಕೊಳ್ಳಿ, ನಮ್ಮ ಹತ್ರದಲ್ಲಿ ಹೋಬಳಿಯಲ್ಲಿ ರೈತ ಸಂಪರ್ಕ ಕೇಂದ್ರಗಳಿವೆ, ನೀವು ರೈತ ಸಂಪರ್ಕ ಕೇಂದ್ರದಲ್ಲಿ ತಗೊಂಡೋಗಿ ಕೊಟ್ರೆ ನೀವು ಅವರು ಪ್ರಯೋಗಾಲಯಕ್ಕೆ ಕಳ್ಸಿಕೊಟ್ಟು ವಿಶ್ಲೇಷಣೆ ಮಾಡಿ ಕಳ್ಸಿಕೊಡ್ತಾರ ಅದನ್ನ. ಇನ್ನ ಮುಖ್ಯವಾಗಿ ಈ ಒಂದು ಮಣ್ಣು ಮಾದರಿ ವಿಶ್ಲೇಷಣೆಗೆ ಎಷ್ಟು ಹಣವನ್ನು ನೀಡಬೇಕಾಗುತ್ತೆ? ಕೃಷಿ ಇಲಾಖೆಯಲ್ಲಿ ಈಗ ನಿಗದಿಪಡಿಸಿರೋದು ಏನು ಅಂದ್ರೆ, ಪ್ರಧಾನ ಮತ್ತು ಲಘು ಪೋಷಕಾಂಶಗಳಿಗೆ 8 ರೂಪಾಯಿ ಮಾಡವ್ರೆ. ಈಗ ಈ ಮಣ್ಣಿನ ಆರೋಗ್ಯ ನಿರ್ಧರಿಸೋದು ಏನಂತಂದ್ರೆ, ಇಲ್ಲಿ ಮಣ್ಣಿನ ರಸಸಾರ, ಲವಣಾಂಶ, ಸಾರಜನಕ, ರಂಜಕ, ಪೊಟ್ಯಾಶ್, ಗಂಧಕ, ಲಘು ಪೋಷಕಾಂಶದ ಸತು, ತಾಮ್ರ, ಕಬ್ಬಿಣ, ಬೋರಾನು ಇವೆಲ್ಲನೂ ವಿಶ್ಲೇಷಣೆ ಮಾಡಿ ರೈತರಿಗೆ ವಿವರನ ನೀಡ್ತೀವಿ ನಾವು. ಇನ್ನ ಈ ಮಣ್ಣು ಪರೀಕ್ಷೆ ನಂತರ ಶಿಫಾರಸನ್ನ ಹೇಗೆ ನೀಡಲಾಗುತ್ತೆ ಅಂತೀರ? ಮಣ್ಣು ಪರೀಕ್ಷೆ ಶಿಫಾರಸ್ ಬರ್ತದೆ ಈಗ ನಮ್ಗೆ, ಅವಾಗ ಉಳಿ ಮಣ್ಣಿತ್ತು ಅನ್ಕೊಳ್ಳಿ. ಈಗ ಉಳಿ ಮಣ್ಣಿದ್ರೆ ಏನ್ ಮಾಡ್ಬೇಕು ಅಂತ ನಾವ್ ಹೇಳ್ತೀವಿ ಅಂದ್ರೆ, ಸುಣ್ಣ ಹಾಕ್ಬೇಕು ಅಂತ ಹೇಳ್ತೀವಿ ಅದಕ್ಕೆ ಸುಧಾರಣೆ ಮಾಡೋಕೆ. ಅದೇ ಕ್ಷಾರೀಯ ಮಣ್ಣು ಆಯ್ತು ಅನ್ಕೊಳ್ಳಿ, ಕ್ಷಾರಿಯ ಮಣ್ಣಾದ್ರೆ ಏನ್ ಮಾಡ್ಬೇಕು ಅದಕ್ಕೆ ಜಿಪ್ಸಮ್ ಹಾಕ್ಬೇಕಾಗುತ್ತೆ, ಅದಕ್ಕೆ ಜಿಪ್ಸಮ್ ಹಾಕ್ಬೇಕು, ಬಸಿಗಾಲೆ ತೋಡ್ಬೇಕು, ಅದಕ್ಕೆ ಹೆಚ್ಚು ತಿಪ್ಪೆ ಗೊಬ್ಬರ ಹಾಕ್ಬೇಕು, ಆಮೇಲೆ ಲವಣ ಸಹಿಷ್ಣುತೆ ಉಳ್ಳ ಬೆಳೆಗಳನ್ನ ಬೆಳಿಬೇಕು ಅಂತ ಶಿಫಾರಸು ಮಾಡ್ತೀವಿ ಅದಕ್ಕೆ. ಆಮೇಲೆ ಈಗ ರಸಗೊಬ್ಬರದ ಬಗ್ಗೆ, ಈಗ ಒಂದು ಸೂಕ್ತವಾದ ಬೆಳೆ ಮುಸ್ಕಿನ ಜೋಳನೇ ಆಗ್ಬೋದು, ರಾಗಿನೇ ಆಗ್ಬೋದು, ಕಡಲೆಕಾಯಿ ಆಗ್ಬೋದು, ಆ ಬೆಳೆಗೆ ತಕ್ಕಂತೆ ಈಗ ಲಘು ಪೋಷಕಾಂಶನೇ ಇರ್ಬೋದು, ಅದರ ಪ್ರಧಾನ ಪೋಷಕಾಂಶ ಹೆಚ್ಚಿದ್ರೆ ಕಮ್ಮಿ ಇದ್ರೆ ನೋಡಿಕೊಂಡು ಬೆಳೆಗೆ ತಕ್ಕಂತೆ ಶಿಫಾರಸು ಮಾಡ್ತೀವಿ ಅದರಲ್ಲಿ. ಇನ್ನು ಮುಖ್ಯವಾಗಿ ಮಣ್ಣಿನ ರಸಸಾರವನ್ನು ಪರೀಕ್ಷೆ ಮಾಡಲಾಗುತ್ತೆ, ಇದರಿಂದ ಏನು ಗೊತ್ತಾಗುತ್ತೆ ಅಂತೀರಿ? ಮಣ್ಣಿನ ರಸಸಾರ ಮುಖ್ಯವಾಗಿ ಮಣ್ಣಿನ ಆರೋಗ್ಯನ ಗೊತ್ತಾಗುತ್ತೆ ಮುಖ್ಯವಾಗಿ, ಅದೇ ಮುಖ್ಯವಾದ ಅಂಶ. ನಮ್ಮ ರಾಜ್ಯದಲ್ಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ 300,000 hectare ಅಷ್ಟು ಮಣ್ಣು ಉಳಿ ಮಣ್ಣಿಂದ ಕೂಡಿದೆ, ಸುಮಾರು 100,000 hectare ಅಷ್ಟು ಮಣ್ಣು ಕ್ಷಾರಿಯ ಮಣ್ಣಾಗಿದೆ ನಮ್ಗೆ, ಗೊತ್ತಾಯ್ತರ? ಇದೆಲ್ಲ ಆರೋಗ್ಯ ಕೆಟ್ಟರೋ ಮಣ್ಣುಗಳು, ಈ ರಸಸಾರದಿಂದನೇ ನಮಗೆ ಮಣ್ಣಿನ ಆರೋಗ್ಯ ಗೊತ್ತಾಗೋದು. ಇಂಥ ಆರೋಗ್ಯ ಕೆಟ್ಟರೋ ಮಣ್ಣುಗಳನ್ನ ನಾವು ಯಾಕೆ ಸುಧಾರಣೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಮತ್ತು ಇದರಲ್ಲಿ ಈಗ ಉಳಿ ಮಣ್ಣು ಅನ್ಕೊಳ್ಳಿ, ಈ ಉಳಿ ಮಣ್ಣಲ್ಲಿ ಏನು ಅಂದರೆ ಕಬ್ಬಿಣ, ಅಲ್ಯೂಮಿನಿಯಂ, ಮ್ಯಾಂಗನೀಸ್ದು ನಂಜಿನ ಅಂಶ ಜಾಸ್ತಿ ಆಗುತ್ತೆ, ಬೆಳೆ ಬೆಳವಣಿಗೆ ಕುಂಠಿತ ಆಗುತ್ತೆ, ರಂಜಕ ಕೊರತೆ ಆಗುತ್ತೆ ಅಲ್ಲಿ. ಅದೇ ಕ್ಷಾರಿಯ ಮಣ್ಣು ಬಂತು ಅನ್ಕೊಳ್ಳಿ, ಅಲ್ಲಿ ಸೋಡಿಯಮ್ಮು, ಕ್ಲೋರಿನು ಮತ್ತು ಬೋರಾನ್ನ ನಂಜಿನ ಪರಿಣಾಮ ಬೀಳ್ತದೆ ಅದರಲ್ಲಿ. ಆಮೇಲೆ ಅಂಥ ಮಣ್ಣಿಗೆ ನಾವು ಕಬ್ಬಿಣ, ಆಮೇಲೆ ಸತ್ತುವಿನ ಕೊರತೆ ಇವೆಲ್ಲ ಕಾಣ್ತವೆ ಅದರಲ್ಲಿ. ಸೊ ಇದರಿಂದ ನಮಗೆ ಮಣ್ಣು ರಸಸಾರನ ಇವೆಲ್ಲ ಗೊತ್ತಾಗ್ತದೆ. ಇನ್ನು ಈ ಮಣ್ಣಿನ ಪರೀಕ್ಷೆ ಮಾಡಿದಾಗ ಈ ಕರಗುವ ಲವಣಾಂಶವನ್ನು ಕೂಡ ನಾವು ತಿಳ್ಕೊಳ್ತೀವಿ. ಹೌದು, ಇದರಿಂದ ಏನ್ ಗೊತ್ತಾಗುತ್ತೆ ನಮಗೆ ಅಂತೀರ? ಮಣ್ಣಲ್ಲಿ ಕರಗುವ ಲವಣಾಂಶಗಳು ಜಾಸ್ತಿ ಆದ್ರೆ ಏನಾಗ್ತದೆ ಅಂದ್ರೆ ಬೆಳೆ ಬೆಳವಣಿಗೆ ಕುಂಠಿತ ಆಗ್ತದೆ, ಬೆಳೆಗಳು ನೀರು ತಗೊಳೋದು ಕಷ್ಟ ಆಗ್ತದೆ, ಪೋಷಕಾಂಶ ತಗೊಳೋದು ಕಷ್ಟ ಆಗ್ತದೆ, ಕೆಲವು ವೇಳೆ ತುಂಬಾ ಲವಣ ಜಾಸ್ತಿ ಆಗ್ಬಿಟ್ರೆ ಬೆಳೆ ಸತ್ತೇ ಹೋಗ್ತದೆ. ಅದು ಮುಖ್ಯವಾಗಿ ಮಣ್ಣಿನ ಆರೋಗ್ಯ ತಿಳಿಸೋ ಅಂಶ ಅದು ಲವಣಾಂಶ. ಈಗ ಲವಣಾಂಶ ಹೆಚ್ಚಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಬಸ್ಗಾಲುವೆ ತೋಡ್ಬೇಕಾಗ್ತದೆ, ಲವಣ ಸಹಿಷ್ಣುತೆ ಉಳ್ಳ ಬೆಳೆಗಳನ್ನ ನಾವು ಬೆಳಿಬೇಕು ಅಂತ ಶಿಫಾರಸು ಮಾಡ್ತೇವೆ. ಹೆಚ್ಚು ತಿಪ್ಪೆ ಗೊಬ್ಬರ ಕೊಡಬೇಕು, ಹಸಲೆ ಗೊಬ್ಬರ ಕೊಡಬೇಕು, ಎಲ್ಲ ಕೊಡಬೇಕು. ಇನ್ನು ಮುಖ್ಯವಾಗಿ ಈಗ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ಅಂಶಗಳನ್ನ ನಾವು ಪ್ರಧಾನ ಪೋಷಕಾಂಶಗಳು ಅಂತೀವಿ, ಇದು ಕಡಿಮೆ ಅಥವಾ ಹೆಚ್ಚಿದ್ರೆ ಈ ಅಂಶಗಳು ಏನು ಶಿಫಾರಸು ಮಾಡಲಾಗುತ್ತೆ ಅಂತೀರಿ? ಈಗ ಮಣ್ಣು ಪರೀಕ್ಷೆಯಲ್ಲಿ ಈಗ ನಾವು ಗೊತ್ತಾಗ್ತದೆ ಈಗ ನಮಗೆ ಸಾರಜನಕ ಕಮ್ಮಿ ಇದೋ, ರಂಜಕ ಕಮ್ಮಿ ಇದೋ, ಪೊಟ್ಯಾಶ್ ಕಮ್ಮಿ ಇದೋ ಅಂತ. ಈಗ ಕಡಿಮೆ ಇದ್ರೆ ಏನ್ ಮಾಡ್ತೀವಿ ಅಂದ್ರೆ 5 kg ಒಂದು 20 kg ಅಷ್ಟು ಶಿಫಾರಸು ಮಾಡೋದಕ್ಕಿಂತ ಹೆಚ್ಚಾಗಿ ಬೆಳೆಗೆ ಕೊಡ್ತೀವಿ ನಾವು. ಅದೇ ಹೆಚ್ಚಿತ್ತು ಅನ್ಕೊಳ್ಳಿ, 5 kg 20 kg ಅಷ್ಟು ಶಿಫಾರಸು ಮಾಡೋದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಕೊಡ್ತೀವಿ. ನಿಮ್ಗಾಗ್ಲೇ ಹೇಳಿದೆ ನಾನು, ಮಂಡ್ಯ ಪ್ರದೇಶದಲ್ಲಿ ನಾವು ಶಿಫಾರಸನ್ನ ತುಂಬಾ ಎಚ್ಚರಿಕೆಯಿಂದ ಮಾಡಬೇಕು. ಯಾಕೆಂದ್ರೆ ನಾವೇನ ತಪ್ಪಿ ಕೊಟ್ಟಲ್ಲಿ ಮೊದಲೇ ಬೆಂಕಿ ರೋಗ ಐತೆ ಅಲ್ಲಿ, ನಾವು ಸಾರಜನಕ ಜಾತಿ ಕೊಟ್ಬಿಟ್ರೆ ಅಂತ ಕಡೆ ತುಂಬಾ ತೊಂದರೆ ಆಗ್ತದೆ. ಅದು ಅದಕ್ಕೆ ನೋಡಿಕೊಂಡು ಪ್ರದೇಶ ನೋಡಿಕೊಂಡು ಪೋಷಕಾಂಶಗಳನ್ನ ನಿರ್ಧರಿಸಿ ಕೊಡ್ಬೇಕಾಗುತ್ತೆ. ಇನ್ನು ಗಂಧಕದ ಪ್ರಮಾಣ ಕಡಿಮೆ ಇದ್ರೆ ಏನು ಶಿಫಾರಸು ಮಾಡಲಾಗುತ್ತೆ? ಈಗ ಗಂಧಕ ಕಡಿಮೆ ಇತ್ತು ಅನ್ಕೊಳ್ಳಿ, ಈಗ ನೀವು ಅವಾಗ ಏನ್ ಮಾಡ್ತೀವಿ ಅಂದ್ರೆ ಎಕರೆಗೆ 100 kg 200 kg ಅಷ್ಟು ಜಿಪ್ಸಮ್ನ ಬಿತ್ತನೆ ಕೊಡಿ ಅಂತ ಹೇಳ್ತೀವಿ ನಾವು. ಇನ್ನು ಸತು ಲಘು ಪೋಷಕಾಂಶ ಕೂಡ ಬಹಳಷ್ಟು ಜಮೀನುಗಳಲ್ಲಿ ಕಡಿಮೆ ಇದೆ ಇವತ್ತು. ಹೌದೌದು, ಈ ರೀತಿ ಕಡಿಮೆ ಇದ್ರೆ ಏನು ಶಿಫಾರಸು ಮಾಡಲಾಗುತ್ತೆ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ನಾವು 100,000 ಮಣ್ಣು ಮಾದರಿಗಳನ್ನ ವಿಶ್ಲೇಷಣೆ ಮಾಡಿದೀವಿ, ಲಘು ಪೋಷಕಾಂಶ ವಿಶ್ಲೇಷಣೆ ಮಾಡಿದೀವಿ. ಇದ್ರ ಕಂಡು ಬಂದಿದ್ದು ಏನು ಅಂದ್ರೆ ಕರ್ನಾಟಕದ ಎಲ್ಲಾ ಭಾಗದಲ್ಲೂ ಸತುವಿನ ಕೊರತೆ ಕಾಣ್ತಾ ಇದೆ ನಮ್ಗೆ. ಈಗ ಸತುವಿನ ಕೊರತೆನ ನೀಗ್ಸಕ್ ಏನ್ ಮಾಡ್ಬೇಕು ಅಂದ್ರೆ ನೀರಾವರಿ ಭೂಮಿಯಲ್ಲಿ ನಾವು 1 acre 10 kg ಜಿಂಕ್ ಸಲ್ಫೇಟ್ ಪ್ರತಿ 2-3 ವರ್ಷಕ್ಕೊಮ್ಮೆಸಲಿ ಕೊಡ್ಬೇಕಾಗುತ್ತೆ. ಅದೇ ಕುಸ್ಕಿ ಭೂಮಿಯಲ್ಲಿ ನೀವು 5 kg ಸಾಕು ಜಿಂಕ್ ಸಲ್ಫೇಟ್, ಅದು ಅಷ್ಟೇ 2-3 ವರ್ಷಕ್ಕೊಂದ್ಸಲಿ ಕೊಟ್ರೆ ಸಾಕಾಗ್ತದೆ ಎಕರೆಗೆ. ಇನ್ನು ಈ ಕಬ್ಬಿಣದ ಕೊರತೆನೂ ಕೂಡ ನಮ್ಮ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ ಅಂತ ಕೇಳಿದೀವಿ, ಎಲ್ಲೆಲ್ಲಿ ಕಂಡು ಬರ್ತಾ ಇದೆ ಅಂತೀರಾ? ಕಬ್ಬಿಣದ ಅಂಶದ ಕೊರತೆ ನಮಗೆ ಮುಖ್ಯವಾಗಿ ಉತ್ತರ ಕರ್ನಾಟಕದ ಕಪ್ಪು ಮಣ್ಣು ಪ್ರದೇಶದಲ್ಲಿ ಜಾಸ್ತಿ ಬರ್ತದೆ. ಆಮೇಲೆ ಮುಖ್ಯವಾಗಿ ಇದು ಕ್ಷಾರಿಯ ಮಣ್ಣುಗಳಲ್ಲಿ ತುಂಬಾ ಕಾಣ್ತದೆ ಇದು, ಇದು ಈ ಕಬ್ಬಿಣದ ಕೊರತೆ. ಈ ಕಬ್ಬಿಣ ಕೊರತೆ ಸಿಂಪ್ಟಮ್ ಏನು ಅಂದ್ರೆ ನಿಮ್ಗೆ ಅದರದ್ದು ಲಕ್ಷಣಗಳು ಏನು ಅಂದ್ರೆ ಎಲೆಗಳಿರ್ತಾವಲ್ಲ ಅವೆಲ್ಲ ಹಳದಿ ಬಣ್ಣ ಅಥವಾ ಬಿಳಿ ಬಣ್ಣ ಆಗೋಯ್ತದೆ, ಅದೇ ಸಿಂಪ್ಟಮ್ ಅದು. ನೀವು ನೋಡಿರ್ತೀರ ಈ ಕಡಲೆಕಾಯಲ್ಲಿ, ಕಬ್ನಲ್ಲಿ ಇಂಥ ಕಡೆ ಎಲ್ಲ ಕಾಣ್ತದದು, ತಿಳಿಯಸು ಅಥವಾ ಬಿಳಿ ಬಣ್ಣನೇ ಆಗೋಯ್ತದೆ. ಇಂಥದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೀವು 1% ಫೆರಸ್ ಸಲ್ಫೇಟ್ ದ್ರಾವಣವನ್ನ ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕಾಗುತ್ತೆ. ಅದನ್ನ ಮಣ್ಣಿಗೆ ಹಾಕೋದ್ರಿಂದ ಫೆರಸ್ ಸಲ್ಫೇಟ್ ನ ಏನು ಉಪಯೋಗ ಆಗೋದಿಲ್ಲ. ನೀವು ಏನಿದ್ರು ಇದನ್ನ ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕು. ಇನ್ನು ಮುಖ್ಯವಾಗಿ ಈ ಲಘು ಪೋಷಕಾಂಶಗಳ ಕೊರತೆಯನ್ನು ನಿವಾರಿಸೋದಕ್ಕೆ ನಿಮ್ಮ ಶಿಫಾರಸು ಏನು ಅಂತೀರಿ? ಮುಖ್ಯವಾಗಿ ನಾವು ಹೆಚ್ಚೆಚ್ಚಾಗಿ ತಿಪ್ಪೆ ಗೊಬ್ಬರ ಬಳಸಬೇಕು. ತಿಪ್ಪೆ ಗೊಬ್ಬರನ, ಹಸಿರೆಲೆ ಗೊಬ್ಬರಗಳನ್ನ, ಜೈವಿಕ ಗೊಬ್ಬರಗಳನ್ನ ಜಾಸ್ತಿ ಉಪಯೋಗಿಸ್ಬೇಕು. ಬೆಳೆ ಪರಿವರ್ತನೆ ಮಾಡಬೇಕು, ಬೆಳೆ ಪರಿವರ್ತನೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಕೇಳಿದ್ರಲ್ಲ ಶ್ರೋತೃಗಳೇ, ಮಣ್ಣಿನ ಮಾದರಿಗಳನ್ನ ತೆಗೆಯುವಂತ ಕ್ರಮ ಮತ್ತು ಮಣ್ಣಿನ ಪರೀಕ್ಷೆ ಕುರಿತು ಇದುವರೆಗೂ ಮಾಹಿತಿಯನ್ನ ಮಾಡಿಕೊಟ್ಟಂತವರು ಕೃಷಿ ಇಲಾಖೆಯ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ಮಣ್ಣು ತಜ್ಞರಾದ ಡಾಕ್ಟರ್ ಹೆಚ್.ಆರ್. ಪ್ರಕಾಶ್ ಅವರು. ಸಂಪರ್ಕಕ್ಕಾಗಿ ಡಾಕ್ಟರ್ ಹೆಚ್.ಆರ್. ಪ್ರಕಾಶ್ ಅವರ ದೂರವಾಣಿ ಸಂಖ್ಯೆ 9916100438. ಡಾಕ್ಟರ್ ಹೆಚ್.ಆರ್. ಪ್ರಕಾಶ್ ಅವರ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9916100438. ತುಂಬ ಸಂತೋಷ ಡಾಕ್ಟರ್ ಹೆಚ್.ಆರ್. ಪ್ರಕಾಶ್ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಮಣ್ಣು ಪರೀಕ್ಷೆ ಕುರಿತು ಕೃಷಿ ಮಣ್ಣು ತಜ್ಞ ಡಾಕ್ಟರ್ ಹೆಚ್.ಆರ್. ಪ್ರಕಾಶ್ ಅವರೊಂದಿಗೆ ಮಾತುಕತೆ ಕೇಳಿದರೆ. ಇನ್ನೀಗ ಕೃಷಿ ಮಾಹಿತಿ. ಹೈನರಾಸ್ಗಳಲ್ಲಿ ಈ ಬೆರೆ ಪುನರಾವರ್ತನೆ ಬಹಳ ಮುಖ್ಯವಾದಂಥ ಸಮಸ್ಯೆ. ಇದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋದಕ್ಕೆ ನಾವು ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗತ್ತೆ. ಕಾಲಕಾಲಕ್ಕೆ ಪಶುಗಳನ್ನು ಪಶುವೈದ್ಯರ ಸಲಹೆಯಂತೆ ಜಂತುಹುಳು ನಿವಾರಣಾ ಔಷಧೋಪಚಾರಕ್ಕೆ ಒಳಪಡಿಸಬೇಕಾಗತ್ತೆ. ಕಾಲಕಾಲಕ್ಕೆ ಸಾಂಕ್ರಾಮಿಕ ರೋಗಗಳ ವಿರುದ್ಧ ನಮ್ಮ ಹೈನರಾಸುಗಳನ್ನು ಪಶುವೈದ್ಯರ ಸಲಹೆಯಂತೆ ಲಸಿಕೆ ಉಪಚಾರಕ್ಕೆ ಒಳಪಡಿಸಬೇಕು. ಪೋಷಕಾಂಶಗಳ ಕೊರತೆ ಉಂಟಾಗದಂತೆ ನಾವು ನಮ್ಮ ಹೈನರಾಸುಗಳಿಗೆ ಸಮತೋಲನ ಪಶು ಆಹಾರವನ್ನು ಪೂರೈಕೆ ಮಾಡಬೇಕಾಗತ್ತೆ. ಈ ಮಣಕಗಳು ಅಥವಾ ಕಡಸಗಳಲ್ಲಿ ದೇಹದ ತೂಕ 250 ಕಿಲೋಗ್ರಾಂನಷ್ಟು ತಲುಪುವವರೆಗೂ ಕೃತಕ ಗರ್ಭಧಾರಣೆಯನ್ನು ಮಾಡಿಸಬಾರದು. ಇನ್ನು ಬೆರೆಗೆ ಬಂದಂಥ ಹೈನರಾಸುಗಳನ್ನು ಸರಿಯಾದಂಥ ಹಂತದಲ್ಲಿ ನಾವು ಕೃತಕ ಗರ್ಭಧಾರಣೆಗೆ ಒಳಪಡಿಸಬೇಕು. ಪಶುಗಳನ್ನು ಕೃತಕ ಗರ್ಭಧಾರಣೆಗೆ ಒಳಪಡಿಸುವಾಗ ಶುಚಿತ್ವಕ್ಕೆ ಬಹಳ ಆದ್ಯತೆಯನ್ನು ನೀಡಬೇಕಾಗತ್ತೆ. ಗರ್ಭಕೋಶದ ಸೋಂಕಿಗೀಡಾದಂಥ ಹೈನರಾಸುವನ್ನು ಅದು ಸೋಂಕಿನಿಂದ ಮುಕ್ತ ಆಗುವವರೆಗೂ ಕೂಡ ಕೃತಕ ಗರ್ಭಧಾರಣೆಗೆ ಒಳಪಡಿಸಬಾರದು. ಗರ್ಭಧರಿಸಿದಂಥ ಪಶುಗಳಲ್ಲಿ ಕೊನೆಯ 2 ತಿಂಗಳ ಗರ್ಭಾವಧಿಯಲ್ಲಿ ಹಾಲನ್ನು ಕರೆಯುವಂಥ ಒಂದು ಕೆಲಸಕ್ಕೆ ವಿಶ್ರಾಂತಿಯನ್ನು ನೀಡಬೇಕಾಗತ್ತೆ. ದೇಹ ತೂಕಕ್ಕೆ ಅನುಗುಣವಾಗಿ ಪಶುಗಳಿಗೆ ಖನಿಜ ಮಿಶ್ರಣವನ್ನು ಕೂಡ ನಾವು ಪೂರೈಕೆ ಮಾಡಬೇಕಾಗತ್ತೆ. ಕಾಲ್ಬಾಯಿ ರೋಗ ವೈರಾಣುಗಳಿಂದ ಬರುವಂಥ ಒಂದು ಅಂಟು ರೋಗ. ಈ ಒಂದು ಜ್ವರವನ್ನು ಕಾಲ್ಬಾಯಿ ಜ್ವರ ಅಂತಲೇ ಕರೀತಾರೆ. ಈ ರೋಗಕ್ಕೆ ಚಿಕಿತ್ಸೆ ಇರೋದಿಲ್ಲ. ಈ ಜ್ವರ ಬಂದಂಥ ರಾಸುಗಳ ಕಾಲು, ಬಾಯಿ, ನಾಲಿಗೆನಲ್ಲಿ ಗುಳ್ಳೆಗಳು ಮತ್ತು ಹುಣ್ಣುಗಳಾಗಿ ಒಳಪದರ ಹರಿದು ಗಾಯವಾಗಿ ತುಂಬ ನೋವು ಉಂಟಾಗುತ್ತೆ, ನಂಜಾಗುತ್ತೆ. ಮೇವು ತಿನ್ನೋದಕ್ಕೆ ಮತ್ತು ನೀರು ಕುಡಿಯೋದಕ್ಕೆ ಹೈನರಾಸುಗಳಿಗೆ ಬಹಳಷ್ಟು ತೊಂದರೆ ಆಗುತ್ತೆ. ಕಾಲಿನ ಗೊರಸುಗಳ ಮಧ್ಯೆ ಗಾಯದ ಹುಣ್ಣುಗಳಾಗಿ ಹುಳುಗಳು ಬಿದ್ದು ಅವು ನಡೆಯಲಾಗದಲೇ ತುಂಬ ಯಾತನೆಯನ್ನು ಅನುಭವಿಸ್ತವೆ. ಈ ಕಾಯಿಲೆ 4 ಹಂತಗಳಲ್ಲಿ ಉಲ್ಬಣವಾಗುತ್ತೆ. ಮೊದಲನೇ ಹಂತದಲ್ಲಿ ಹಳ್ಳಿನಲ್ಲಿ 1 ಅಥವಾ 2 ರಾಸುಗಳಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಆನಂತರ ಬಹುಬೇಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂಥ ರಾಸುಗಳಿಗೆ ತ್ವರಿತವಾಗಿ ಈ ಸೋಂಕು ತಗುಲುತ್ತೆ ಮತ್ತು ಹರಡುತ್ತೆ. ಎರಡನೇ ಹಂತದಲ್ಲಿ ಬಾಯಿ, ಮೂಗು, ನಾಲಿಗೆ ಮತ್ತು ಒಸಡುಗಳ ಮೇಲೆ ಗುಳ್ಳೆಗಳು ಉಂಟಾಗ್ತವೆ. ಬಾಯಾಡಿಸೋದಕ್ಕಾಗೋದಿಲ್ಲ. ಮೇವು ತಿನ್ನೋದಕ್ಕೆ ಅವುಗಳಿಗೆ ತೊಂದರೆ ಆಗುತ್ತೆ. ಮತ್ತು ಜೊಲ್ಲು ಅಂಟಂಟಾಗಿ ಸುರಿಯುತ್ತೆ. ಜ್ವರವನ್ನು ಕಾಣ್ಬೋದು. ನಿತ್ರಾಣ ಮುಂದುವರಿಯುತ್ತೆ. ಹಾಲಿನ ಇಳುವರಿ ಕಡಿಮೆ ಆಗುತ್ತೆ. ಇನ್ನು ಮೂರನೇ ಹಂತದಲ್ಲಿ ಬಾಯಿ, ಮೂಗು, ನಾಲಿಗೆ, ಒಸಡುಗಳಲ್ಲಿ ಇರುವಂಥ ಗುಳ್ಳೆಗಳು ಒಡೆದು ಹುಣ್ಣಾಗಿ ಮೇಲ್ಪದರ ಕಿತ್ತು ಬರುತ್ತೆ. ಉರಿ ಮತ್ತು ನೋವು ಜಾಸ್ತಿ ಆಗುತ್ತೆ. ಕೆಚ್ಚಲು ಮತ್ತು ಕಾಲಿನ ಗೊರಸುಗಳಲ್ಲಿ ನಾವು ಹುಣ್ಣುಗಳನ್ನು ಕಾಣಬಹುದು. ಗಾಯಗಳು ಉಂಟಾಗದನ್ನು ನೋಡಬಹುದು. ಅವು ಕಾಲುಗಳನ್ನು ಪಟಪಟನೆ ಜಾಡಿಸ್ತಾ ಇರ್ತವೆ. ಈ ನೋವು ಮತ್ತು ಉರಿ ಹೆಚ್ಚಾಗಿ ಕೆಚ್ಚಲು ಪೂರ್ತಿ ಒಣಗುತ್ತೆ. ಇನ್ನು 4ನೇ ಹಂತದಲ್ಲಿ ಜೊಲ್ಲು, ಜ್ವರ ಮತ್ತು ಹುಣ್ಣುಗಳ ತೀವ್ರತೆ ಕಡಿಮೆ ಆಗುತ್ತೆ. ನಿತ್ರಾಣ ಮತ್ತು ನಿಶಕ್ತಿ ಮುಂದುವರಿಯುತ್ತೆ. ಅವು ಬಿಸಿಲಿಗೆ ತಡೆಯೋದಕ್ಕೆ ಆಗೋದಿಲ್ಲ. ತೇಗದನ್ನು ಕಾಣಬಹುದು. ಜೊತೆಗೆ ಇಂತಹ ರಾಸುಗಳು ಬಹಳ ದೀರ್ಘಕಾಲ ಬೆದೆಗೆ ಬರೋದಿಲ್ಲ. ಬೆದೆಗೆ ಬಂದರೂ ಕೂಡ ಗರ್ಭವನ್ನು ಧರಿಸೋದಿಲ್ಲ. ಮುಖ್ಯವಾಗಿ ಕಾಲ್ಬಾಯಿ ಜ್ವರ ಹರಡದಂತೆ ನಾವು ಮುಖ್ಯವಾದ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ರೋಗ ಕಾಣಿಸ್ಕೊಂಡಂಥ ಹಸು, ಎಮ್ಮೆ ಮತ್ತು ಎತ್ತುಗಳನ್ನು ಬೇರೆ ಆರೋಗ್ಯವಂತ ರಾಸುಗಳಿಂದ ಬೇರ್ಪಡಿಸಿ ಪ್ರತ್ಯೇಕವಾದ ಒಂದು ಸ್ಥಳದಲ್ಲಿ ಕಟ್ಟಬೇಕಾಗತ್ತೆ. ದನದ ಕೊಟ್ಟಿಗೆ ಮತ್ತು ಸುತ್ತಮುತ್ತ 4% ವಾಷಿಂಗ್ ಸೋಡಾ ದ್ರಾವಣದಿಂದ ಪ್ರತಿದಿನ 1 ವಾರದವರೆಗೆ ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ರೋಗ ಪೀಡಿತ ರಾಸುಗಳನ್ನು ಆರೈಕೆ ಮಾಡುವಂಥವರು ಬೇರೆ ರಾಸುಗಳನ್ನು ಮುಟ್ಟಬಾರದು. ರೋಗ ನಿವಾರಣೆ ಆಗುವವರೆಗೂ ಕೂಡ ಅವುಗಳನ್ನು ಸಾಧ್ಯವಾದಷ್ಟು ಒಬ್ಬರೇ ಆರೈಕೆ ಮಾಡಬೇಕಾಗತ್ತೆ. ಇನ್ನು ರಾಸುಗಳನ್ನು ನೋಡಿಕೊಳ್ಳುವಂಥವರು ತಮ್ಮ ಕೈ ಮತ್ತು ಕಾಲುಗಳನ್ನು ಜೊತೆಗೆ ಉಪಯೋಗಿಸುವಂಥ ಪಾತ್ರೆಗಳನ್ನು ಈ ಪೊಟ್ಯಾಷಿಯಂ ಪರ್ಮಾಂಗನೇಟ್ ದ್ರಾವಣದಿಂದ ಚೆನ್ನಾಗಿ ತೊಳ್ಕೋಬೇಕಾಗತ್ತೆ. ಜೊತೆಗೆ ಈ ಹೈನು ರಾಸುಗಳ ಗಾಯವನ್ನು ಕೂಡ ತೊಳಿಬೇಕಾಗತ್ತೆ. ಪಶುವೈದ್ಯರು ಅಥವಾ ಪಶು ಸಹಾಯಕರು ಏನು ಚಿಕಿತ್ಸೆಗೆ ಬಳಸ್ತಾರೆ, ಸಿರಿಂಜು, ಸೂಜಿ ಮತ್ತು ಬೇರೆ ಪರಿಕರಗಳನ್ನು ಬೇರೆ ಇನ್ನೊಂದು ರಾಸುವಿಗೆ ಉಪಯೋಗಿಸಬಾರದು. ಈ ಜೀವ ನಿರೋಧಕ ಔಷಧಿಗಳು ಮತ್ತು ಉರಿ ನಿವಾರಕ ಔಷಧಿಗಳನ್ನು ಉಪಯೋಗಿಸೋದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಯಾಕೆಂದರೆ ಈ ಔಷಧಿಗಳ ಪ್ರಭಾವದಿಂದ ಬಾಯಿ, ಹೊಟ್ಟೆ ಮತ್ತು ಕೆಸ್ಟಿಲ್ನಲ್ಲಿರುವಂಥ ಒಳಪದರ ಒಡೆದು ಹುಣ್ಣಾಗಿ ತೊಂದರೆ ಹೆಚ್ಚಾಗುವಂಥ ಸಂಭವ ಜಾಸ್ತಿ ಇರುತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ಉಗುರು ಬೆಚ್ಚಗಿರುವಂಥ ನೀರು, ರಾಗಿ ಗಂಜಿ ಅಥವಾ ಅಂಬ್ಲಿ, ಬಾಳೆಹಣ್ಣು ಎನ್ನುವಂಥ ಲಘು ಆಹಾರವನ್ನು ಹೈನುದಾಸುಗಳಿಗೆ ಆಗಾಗ್ಗೆ ನೀಡ್ತಾ ಇರಬೇಕಾಗತ್ತೆ. ನಿತ್ರಾಣ ಇದ್ದರೆ ಮಾತ್ರ 2-3 ಬಾಟಲ್ನಷ್ಟು ಗ್ಲೂಕೋಸನ್ನು ಕುಡಿಸಬಹುದು. ಇನ್ನು ರೋಗಪೀಡಿತ ರಾಸುಗಳ ಆರೈಕೆಯ ಜೊತೆಗೆ ಬೇರೆ ರಾಸುಗಳಿಗೆ ಸೋಂಕು ತಗುಲದಂತೆ ನಾವು ಮುಂಜಾಗ್ರತೆಯ ಕ್ರಮವನ್ನು ವಹಿಸೋದು ಅಷ್ಟೇ ಮುಖ್ಯ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಪಶುವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಬಹುದು ಅಥವಾ ಗೋಪಾಲವಾಣಿ ಉಚಿತ ದೂರವಾಣಿ ಸಂಖ್ಯೆ 1800-4250012ಕ್ಕೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೋಬಹುದು. ಪಿಎಂ ಜಗದೀಶ್ ಅವರಿಂದ ಕೃಷಿ ಮಾಹಿತಿಯನ್ನು ಕೇಳಿದರೆ ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ಜಿಲ್ಲಾ ವಾರ್ತಾಪತ್ರ, 6:51 ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ ಚಿತ್ರಗೀತೆಗಳು, ರಾತ್ರಿ 7:45 ಜೀವ ಪರಿಸರದ ನಿತ್ಯ ನಿರೀಕ್ಷಣೆ. ಈ ವಿಷಯವಾಗಿ ಮಾತನಾಡುತ್ತಾರೆ ಎಪಿಸಿ ಅಭಿಜಿತ್ ಮೈಸೂರು ಕೇಂದ್ರದ ಕೊಡುಗೆ. 9:05 ರೇಡಿಯೋ ಧಾರಾವಾಹಿ ಚಿರಸ್ಮರಣೆ, ನಿರಂಜನ ಅವರ ಕಾದಂಬರಿಯ ರೇಡಿಯೋ ರೂಪ ಕೆ ರಾಜೇಂದ್ರ ಕಾರಂತ್ ಅವರಿಂದ ನಿರ್ಮಾಣ ಹೆಚ್ ಎಸ್ ಸರಸ್ವತಿ. 9:30 ಕನ್ನಡ ಭಾರತಿ, ಡಾ ಸದಾಶಿವ ದೊಡ್ಡಮನಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಡಾ ಬಸುಬೇವಿನ ಗಿಡದ್ ಧಾರವಾಡ ಕೇಂದ್ರ.